ರಾತ್ರಿ ಒಂದು ಗಂಟೆಗೆ ಎಚ್ಚರ ಆದ್ರೆ ಆಗಲೂ ಸ್ವಲ್ಪ ಉಮೇದ್ ಇದ್ರೆ ಅಲ್ಲೂ ಒಂದು ಗಂಟೆ ಕೆಲಸ ಮಾಡುವ, ಅಂದ್ರೆ ಮೆಷಿನ್ ನಲ್ಲಿ ಒಳಗಿನಿಂದ ಲೈಟ್ ಇರ್ತದೆ ಕೆಲಸ ಮಾಡುವ ಆ ಸಮಯದ. ಈಗ ಈಗ ಸ್ವಲ್ಪ ಪ್ರಾಯ ಆಗಿದೆ, ಮೊದಲು ಸ್ವಲ್ಪ ಪ್ರಾಯ ಕಡಿಮೆ ಇರುವಾಗ 4 ಗಂಟೆ ನಿದ್ರೆ ಮಾಡಿ ಸಾಕಾಗ್ತಿತ್ತು, ಈಗ 8 ಗಂಟೆ ನಿದ್ರೆ ಮಾಡಿದ್ರು ಸ್ವಲ್ಪ ಸಾಕು ಕಡಿಮೆ ಆಗ್ತದೆ. ಆದ್ರಿಂದ ಸಮಯ ಹೋಗುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಸಮಯ ಸಾಕಾಗುದಿಲ್ಲ. ಈಗ ಸಮಗ್ರ ಕೃಷಿಯನ್ನು ಯಾವ ರೀತಿ ನೀವು ಅಳವಡಿಸಿಕೊಂಡಿದ್ದೀರಿ ಮತ್ತೆ ಇದರಲ್ಲಿ ವಿಭಿನ್ನ ಆಯಾಮಗಳು ಏನೇನು? ಸಮಗ್ರ ಕೃಷಿ ಮಾಡಲಿಕ್ಕೆ ನಮ್ಮ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ನಮ್ಗೆ ಹತ್ರ ಇದೆ, ವಿಜ್ಞಾನ ಕೇಂದ್ರದವರು ಎಲ್ಲರೂ ನಮ್ಗೆ ಸಹಕಾರ. ನಾವು ಮೂಲತಃ ಕೃಷಿಕರೇ, ನಾವು ಕೃಷಿ ಮಾಡ್ತಾ ಇರುವಾಗ ಈಗಲಿನ ವಿಜ್ಞಾನ ಅಂದ್ರೆ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಹೇಗೆ ಕೃಷಿ ಮಾಡಬಹುದು ಅಂತ ಹೇಳುವ ಕೆವಿಕೆ ಅವರ ಸಲಹೆ, ಕೃಷಿ ಇಲಾಖೆಯವರು ಈಗ ಏನು ಬಂದಿದೆ, ಈ ವರ್ಷ ಏನು ಹೊಸತ್ ಬಂದಿದೆ, ಇದನ್ನು ಮಾಡುವವನು ಯಾರು, ಚೇರ್ಕಡಿಯಲ್ಲಿ ಬಾಬ್ರಾ ಇದ್ದಾನೆ ಅವನ ಹತ್ರ ಹೇಳಿದ್ರೆ ಅದು ಎಲ್ಲ ಆಗ್ತದೆ. ಏನು ಹೊಸತ್ ಬಂದ್ರೆ ನಮ್ಮಲ್ಲಿ ತಯಾರಾಗ್ತದೆ. ಆವಾಗ ನಮಗೆ ಆರೋಗ್ಯ ಒಂದ್ಸರಿ ಇದ್ದು ಉಲ್ಲಾಸ ಇದ್ರೆ ಎಷ್ಟು ಕೆಲಸ ಮಾಡಬಹುದು ಈಗ ಸಾಧ್ಯ ಇದೆ. ಈಗ ಸಮಗ್ರ ಕೃಷಿಯನ್ನು ಹೇಗೆ ನೀವು ಅಳವಡಿಸಿಕೊಂಡಿದ್ರಿ ಹೇಳಿ ಸಂಕ್ಷಿಪ್ತವಾಗಿ. ಸಮಗ್ರ ಕೃಷಿ ಅಂತ ಹೇಳಿದ್ರೆ ಫಸ್ಟ್ ಈಗ ನಾವು ಸಾವಯವ ಕೃಷಿ ಮಾಡ್ತೇವೆ, ಸಾವಯವ ಕೃಷಿ ಮಾಡಬೇಕಾದ್ರೆ ದನ ಬೇಕೇ ಬೇಕು. ದನ ಇದ್ದ ಮೇಲೆ ಬೇಗ ಏಳಲೇಬೇಕು, 5 ಗಂಟೆಗೆ ಏಳಲೇಬೇಕು. ಹೀಗೆ 5 ಗಂಟೆಗೆ ಎದ್ದ ಕೂಡಲೇ ಮತ್ತೆ ಒಂದು ಕೃಷಿಕ ಆದವನಿಗೆ ಯೋಗ ಬೇಕಾ ಅಂತ ಹೇಳುದು ಒಂದು ಪ್ರಶ್ನೆ ಇರ್ತಿತ್ತು. ಅಂದ್ರೆ ಕೆಲವರು ನಮ್ಗೆ ನಾವು ಬೆವರು ಸುರಿಸಿ ಕೆಲಸ ಮಾಡ್ತೇವೆ ನಮ್ಗೆ ಯೋಗ ಬೇಡಪ್ಪ, ನಿಜವಾಗಿ ಬೇಕು. ಈ ಬೆಳಿಗ್ಗೆ ಎದ್ದ ಕೂಡಲೇ 1 ಗಂಟೆ ಮಾಡಬೇಕು, ಟೈಮ್ ಇಲ್ಲದಿದ್ದಕ್ಕೆ 1/2 ಗಂಟೆ ಮಾಡಿದ್ರೆ ಇಡೀ ದಿವಸ ಸಂಜೆವರೆಗೆ ಕೆಲಸ ಉಲ್ಲಾಸ, ನಮ್ಮ ಮನಸ್ಸು ಕೆಲಸ ಪ್ರಚೋದನೆ ಮಾಡ್ಲಿಕ್ಕೆ 1/2 ಗಂಟೆ ಯೋಗ ಬೇಕು. ನಾನು ಪ್ರತಿ ದಿವಸ ಮಾಡ್ತೇನೆ ಯೋಗ ಮಾಡುದು, ದನದ ಕೆಲಸ ಮಾಡುದು, ಹಾಲು ಕರೆಯುದು, ಡೈರಿ ಕೊಡುದು, ಅದ್ರ ಮೇಲೆ ಹುಲ್ಲು ತರೋದು, ಹುಲ್ಲು ಮತ್ತೆ ಒಂದು ಹೊಣೆಗಾರಿಕೆ ಆಗ್ಲಿ ಯಾವುದೇ ಕೆಲಸ ಒಂದು ಮನೆಯಲ್ಲಿ ಕೆಲಸ ಆಗ್ಬೇಕಿದ್ರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಕೂಡ, ಅದರಲ್ಲಿ ಗಂಡ ಹೆಂಡತಿ ಅಂದ್ರೆ ಒಂದು ಗಾಡಿ ಇದರಲ್ಲಿ ಹೇಳ್ತೇನೆ, 2 ಚಕ್ರಗಳು ಸರಿಯಾಗಿ ತಿರುಗಿದ್ರೆ ಗಾಡಿ ಎಲ್ಲಿವರೆಗೂ ಹೋಗ್ಬೋದು, ಎಷ್ಟು ದೂರವೂ ಹೋಗ್ಬೋದು. ಅದು ಒಂದು ಸ್ವಲ್ಪ ಇದಾದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ಇಬ್ಬರು ಗಂಡ ಹೆಂಡತಿ ಇದ್ದೇವೆ, ಮಗನು ಇದ್ದಾನೆ. ಮಗನು ಅಂದ್ರೆ ಅವನು ಸ್ವಲ್ಪ ಕೆಲಸವೂ ಇರ್ತದೆ, ಇದ್ದಾಗ ಮನೆಯಲ್ಲಿ ಇದ್ದಾಗ ಮಾಡ್ತಾನೆ, ಹೊರಗೆ ಹೋದಾಗ ನಮ್ಗೆ ಸಿಕ್ಕುದಿಲ್ಲ ಕೆಲಸಕ್ಕೆ. ಅದಕ್ಕಾಗಿ ಗಂಡ ಹೆಂಡತಿ ಇಬ್ಬರನ್ನ ನಾನು ಉದಾಹರಣೆ ಕೊಡ್ತಾ ಇದ್ದೆ. ಸರಿ, ಈಗ ಭತ್ತದ ಕೃಷಿಯಲ್ಲಿ ನೀವು ಯಾಂತ್ರೀಕೃತ ಕೃಷಿಯನ್ನ ಮಾಡ್ತಾ ಇರುವಂತವರು, ಇದರ ಒಂದು ಸವಾಲುಗಳು ಮತ್ತೆ ಯಾವ ರೀತಿ ನೀವು ಇದನ್ನ ಅಳವಡಿಸಿಕೊಂಡಿದ್ದೀರಿ? ಅದೇ ನಾನು ಫಸ್ಟ್ ಹೇಳಿದನ, ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕೃಷಿ ಇಲಾಖೆ. ಈಗ ಅಂದ್ರೆ ನಾಟಿ ಮಾಡುವವರೇ ಇಲ್ಲ, ಜನ ಸಿಕ್ಕುದಿಲ್ಲ ಅಂತ ಹೇಳುವಾಗ ಮೆಷಿನ್ ನಾಟಿ ಸ್ಟಾರ್ಟ್ ಆಯ್ತು. ಆವಾಗಲೇ ನಾವು 10 ವರ್ಷದ ಹಿಂದೆಯೇ ಸ್ಟಾರ್ಟ್ ಮಾಡಿದೆವು ಮೆಷಿನ್ ನಾಟಿ. ಆವಾಗ ಮಾಡುವಾಗ ನಮ್ಮ ಏರಿಯಾದಲ್ಲಿ ಒಂದು ಸಾಧಾರಣ ಒಂದು 10-14 ಜನ ಇದ್ದೇವೆ, ಯಾರು ಮೆಷಿನ್ ನಟ್ಟಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ, ಧನಂಜಯ್ ಸರ್ ನಾವು ಒಟ್ಟು ಅಧ್ಯಕ್ಷಿಗೂ ಮಾಡಿದ್ದೆವು, ನಮ್ಮಲ್ಲಿ ಕೆವಿಕೆ ಅವರು ಮಾಡಿದೆವು, ಅದೆಲ್ಲ ಪ್ರಚಾರ ಆಯ್ತು. ಅದ್ರ ನಂತರ ನಮ್ಮ ಮನೆಯಲ್ಲಿ 14 ಮನೆಯಲ್ಲಿ ಒಬ್ಬೊಬ್ರೇ ಮಾಡ್ತಾ ಮಾಡ್ತಾ ಈಗ 14 ಮಂದಿ ಮೆಷಿನ್ ನಾಟಿ. ಮೆಷಿನ್ ನಾಟಿ ಮಾಡಬೇಕಾದ್ರೆ ಚಾಪೆ ನೇಜಿ ಬೇಕು, ಚಾಪೆ ನೇಜಿ ಈಗ ಯಾರು ಹೇಳಿಕೊಡುದು ಬೇಡ. 14 ಜನರಿರೋ ಮನೆಯಲ್ಲಿ ಅವರವರಿಗೆ ಅವರವರೇ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಮತ್ತು ಅದು ಅಲ್ಲದೆ ನಾವು 25 ಎಕರೆ ಆಗ್ತದೆ, 14 ಜನ ನಮ್ಮ ವಠಾರದಲ್ಲಿ. ಒಂದು 25 ಎಕರೆ ನಾಟಿ ಮಾಡಬೇಕಾದ್ರೆ ಇದು ಮೊದಲಾದ್ರೆ ಕೈ ನಾಟಿ ಮಾಡಬೇಕಿದ್ರೆ ತಿಂಗಳು ಕಟ್ಟಲೆ ಎಲ್ಲ ಬೇಕಿತ್ತು, ಇದೇನಿಲ್ಲ 5 ದಿವಸದಲ್ಲಿ ರೆಡಿ ಆಗ್ತದೆ. 5 ದಿವಸದಲ್ಲಿ 25 ಎಕರೆ ನಾಟಿ ಆಗ್ತದೆ. 5 ದಿವಸದಲ್ಲಿ ಅಂದ್ರೆ ಮೆಷಿನ್ ನಾಟಿ ಮಾಡಬೇಕಿದ್ರೆ ನೇಜಿ 7 ದಿವಸದ ನೇಜನ್ನು ನಾಟಿ ಮಾಡಿದೆವು, ಅದು ಎತ್ತರ ಗದ್ದೆ ಮಜಲ ಗದ್ದೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಒಟ್ಟಾರ ಮೇಲೆ 15-20 ದಿವಸದ ನಾಟಿ ಮಾಡ್ಲಿಕ್ಕೆ ನೇಜಿ ಬೇಕೇ ಬೇಕು. ಆ 5 ದಿವಸದಲ್ಲಿ ಯಾವ ದಿವಸ ಅವರಿಗೆ ಬರ್ತದೆ ಅವರವರು ಸರಿಯಾಗಿ ನೇಜನ್ನು ಮಾಡ್ಕೊಳ್ತಾರೆ. ಮತ್ತೆ ಏನಂತ ಹೇಳಿದ್ರೆ ಕೆಲವು ನಮ್ಮ ಹಳ್ಳಿಯಲ್ಲಿ ಸಮಸ್ಯೆ ಅಂದ್ರೆ ಒಂದು ಗದ್ದೆ ಒಬ್ಬರದು ಒಂದು ಗದ್ದೆ ಒಬ್ಬರದು ಇರ್ತದೆ, ಅದು ಅಲ್ಲಿ ಹೋಗ್ಬಾರದು. ನಮ್ಮದೇನು ಸಮಸ್ಯೆ ಇಲ್ಲ, ಫಸ್ಟ್ ಮೇಲೆ ಒಂದು ಕಡೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನಾಟಿ ಮಾಡ್ತಾ ಯಾರ ಗದ್ದೆ ಬರ್ತದೋ ಅವ್ರ ಗದ್ದೆಯವರು ರೆಡಿ ಆಗ್ತಾರೆ, ಅಲ್ಲಿ ನಾಟಿ ಆಗ್ತದೆ. 5 ದಿವಸಗಳಿಗೆ 25 ಎಕರೆ ಭತ್ತದ ನಾಟಿ ರೆಡಿ ಆಗಿ ಬಿಡ್ತದೆ, ಅಷ್ಟು ಸುಲಭ. ಈಗ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ನಾಟಿ ಮಾಡುವುದಕ್ಕೂ ಈ ಮೆಷಿನ್ ನಾಟಿ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ, ಏನು ಅನುಕೂಲತೆ ಇದೆ? ಸಾಂಪ್ರದಾಯಿಕ ನಾಟಿ ಮಾಡ್ಲಿಕ್ಕೆ ಜನ ಹುಡುಕ್ಲಿಕ್ಕೆ ಹೋಗ್ಬೇಕು. ಅಂದ್ರೆ ಹೇಳ್ತಾರೆ ಅವರು, ಈಗ ನಟ್ಟಿ ಶುರು ಆಯ್ತಾ ನಮ್ಮ ಮನೆ ಬಗಲಿ ಬಂದಿಯಾ ಅನ್ಕೊಂಡು ಅವರದೊಂದು ಇದು ಸಮಯಕ್ಕೆ ಸಿಗುವುದಿಲ್ಲ, ಆ ಸಮಸ್ಯೆ ಇಲ್ಲ ಇದರಲ್ಲಿ. ಮತ್ತೆ ಅವರು ಬಂದ್ರೆ ಚಹಾ ಆಗ್ಬೇಕು, ಊಟ ಆಗ್ಬೇಕು, ಆ ಸಮಸ್ಯೆ ಇಲ್ಲ. ಮೆಷಿನ್ ಆಪರೇಟರ್ ಒಬ್ಬ, ಮೆಷಿನ್ ಹಾಕ್ಲಿಕ್ಕೆಲ್ಲ ನಾವಿದ್ದೇವೆ. ಅವರು ಓನರ್ ಬರ್ತಾರೆ, ಅವ್ರು ಇಬ್ರು ಇರ್ತಾರೆ, ಇಷ್ಟರಲ್ಲೇ ಮುಗೀತದೆ. 2 ಎಕರೆಗೆ 1 ಗಂಟೆ ಸಾಕು. 1,000 ರೂಪಾಯಿ ಕೊಟ್ರೆ ಸರಿ, 1,000 ರೂಪಾಯಿ ಕೊಟ್ರಿ 1 ಗಂಟೆಗೆ 2,000ಕ್ಕೆ 1 ಎಕರೆ ನಾಟಿ ಮುಗೀತದೆ. ಇದು ಆಳಾದ್ರೆ 1 ಎಕರೆಗೆ 10-12 ಆಳು ಜನವೂ ಬೇಕು. ಈಗ ಕಡಿಮೆ ಅಂದ್ರೆ 500-600 ರೂಪಾಯಿ ಸಂಬಳ ಕೊಡಬೇಕು. ಅಷ್ಟು ಜನ ಒಟ್ಟಿಗೆ ಸೇರ್ಬೇಕು, ಅವ್ರದ್ದು ಊಟ ಕಾಫಿ ನೋಡ್ಬೇಕು, ಎಷ್ಟು ಖರ್ಚು, ಮನೆಯವರಿಗೆ ಎಲ್ಲ ಅವರದ್ದೇ ಚಾ ಇದು ಮಾಡುವ ಇದು ಅವರನ್ನ ನೋಡ್ಕೊಳ್ಳಿಕ್ಕೆ. ಅಂದ್ರೆ ಆಚೆ ಮನೆಯಲ್ಲಿ ಅದು ಕೋಳಿ ಮಾಡಿದರೆ ಈಚೆ ಮನೆಯಲ್ಲಿ ಇದು ಮಾಡಿದಾರೆ ಅಂತ ಹೇಳುವುದು ಮತ್ತೆ ಬೇರೆ, ಇದೆಲ್ಲ ಸಮಸ್ಯೆ ಇರ್ತದೆ. ಈಗ ಕೈಯಿಂದ ನಾಟಿ ಮಾಡಿದಕ್ಕೂ ಈ ಮೆಷಿನ್ ನಲ್ಲಿ ನಾಟಿ ಮಾಡಿದಕ್ಕೂ ಏನಾದ್ರೂ ವ್ಯತ್ಯಾಸ ಕಾಣ್ತದೆ ಫೀಲ್ಡ್ ಅಲ್ಲಿ? ತುಂಬಾ. ನಮ್ಮ ಊರಿನ ಜನರ ಹತ್ರ ಕೈ ನಾಟಿ ಮಾಡಿದ್ರೆ ಎಷ್ಟು ಮೇಲ್ ನಾಟಿ ಮಾಡಿ ಅಂತ ಹೇಳಿದ್ರು, ಮೇಲ್ ನಾಟಿ ಮಾಡ್ತಾ ಇಲ್ಲ, ಉಳುಮೆ ಕಡಿಮೆ ಆಗಿದೆ, ಕೈ ಉಗಿಯುದಿಲ್ಲ ಅಂತ ಹೇಳುವ ಕಂಪ್ಲೇಂಟ್ ಮಾತ್ರ ಬರ್ತದೆ, ಬಿಟ್ರೆ ಅದು ಆಳ ನಾಟಿ ಮಾಡಿದ್ರೆ ಹಿಲ್ಲೆ ಬರುವುದಿಲ್ಲ ಅಂತ ಹೇಳುವುದು ನಮ್ಮ ಜನರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಮೆಷಿನ್ ನಾಟಿಯಲ್ಲಿ ಎಷ್ಟು ಮೇಲ್ ಬೇಕೋ ಎಷ್ಟು ಕಡಿಮೆ ಇದು ಸಂಖ್ಯೆಗಳು, ನೇಜಿನ ಸಂಖ್ಯೆ ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಇರ್ತದೆ. ಈಗ ಕಡಿಮೆ ಅಂತ ಕೂಡಲೇ ಆಯಾ ಸಮಯಕ್ಕೆ ಮಾಡ್ಬೇಕು. ಈಗ ಕಾತಿ ಮುಂಗಾರು ಇದರಲ್ಲಿ ನಾವು ಎಷ್ಟು ಕಡಿಮೆ ಒಂದೆರಡು ಸಂಖ್ಯೆ ಅಥವಾ 3 ಗಿಡ ಇದ್ರೂ ಸಾಕಾಗ್ತದೆ, ಅದು ತುಂಬಾ ಹಿಲ್ಲೆ ಬರ್ತದೆ ಅದು ಹವಾಮಾನದಲ್ಲಿ. ಅದೇ ಸುಗ್ಗಿಗೆ ಮಾಡುವಾಗ ಮೆಷಿನ್ ನಲ್ಲಿ ಎಷ್ಟು ಬರ್ತದೋ ಅಷ್ಟು, 7-8 ಬಂದರೂ ತೊಂದರೆ ಇಲ್ಲ. ಅಂದ್ರೆ ಆ ಸಮಯದಲ್ಲಿ ಹಿಲ್ಲೆ ಬರ್ತಾ ಇಲ್ಲ ಅಂದ್ರೆ ನಾವು ಸಮಯಕ್ಕೆ ಸರಿಯಾಗಿ ಗದ್ದೆಗೆ ಸರಿಯಾಗಿ ಆ ನಾಟಿಯನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಅದು ಹೇಳಿಕೊಡ್ತದೆ. ಮಾಡ್ತಾದಾಗೂ ನಮ್ಮ ಅನುಭವ ಕೃಷಿಕನಿಗೆ ಕಲ್ತಾಯ್ತಂತಿಲ್ಲ, ಇನ್ನೂ ಸಹ ಕಲೀಲಿಕ್ಕೆ ಇರ್ತದೆ. ಒಂದು ಸಮಯದಲ್ಲಿ ಇನ್ನೊಂದು ಕಲಿಸ್ತದೆ. ಹಾಗೆ ನಾವು ಕಳಸರಿ ಸುಗ್ಗಿ ಮಾಡಿದೆವು. ಜಾಸ್ತಿ ಸಂಖ್ಯೆಯಲ್ಲಿ ಮಾಡುವ ಅಂತ ನಾವು ಇವರು ನವೀನ್ ಸರ್ಗೆ ಫೋನ್ ಮಾಡಿದೆ, ಕೃಷಿ ವಿಜ್ಞಾನ ಕೇಂದ್ರದಿಂದ. ಆಯ್ತು ಮಾಡು ಅಂತ ಹೇಳಿ ತುಂಬಾ ಇಳುವರಿಯೂ ಬಂತು, ಹುಲ್ಲು ಜಾಸ್ತಿ ಆಯ್ತು. ಇತ್ತೀಚೆಗೆ ಸಹ್ಯಾದ್ರಿ ಪಂಚಮುಖಿ ಅನ್ನುವಂತ ತಳಿಯು ಕೂಡ ಬಂದಿದೆ, ಅದರ ಪ್ರಯೋಗ ಏನಾದ್ರು ಮಾಡಿದ್ರು? ಅದರ ಪ್ರಯೋಗ ಮಾಡ್ಲಿಲ್ಲ ನಾನು. ಇಲ್ಲ, ಈಗಿರೋದು ಯಾವ ತಳಿ? ಈಗ ಅಂದ್ರೆ ಕಳೆದ ವರ್ಷ ನಾನೊಂದು ಇದು ಆ ವರ್ಷ ಕೃಷ್ಣ ಕುಲಾಲ್ ಅವರಿಂದ ನನಗೆ ಒಂದು ಹೊಸತ್ತು ಸುಗ್ಗಿಗೆ ಅಂಕೋಲ ಅಂತ ಹೇಳಿದ್ರು ಅವರು. ಅದೇ ಸರಿಯಾದ ತಳಿಯೋ ಎಂದು ಗೊತ್ತೆ, ಆದ್ರೆ ಕೈ ಉದ್ದಾಗ್ತದೆ, ಭತ್ತವು ಒಳ್ಳೇದು ಬರ್ತದೆ, ಅಕ್ಕಿ ಕೆಂಪು, ಅದನ್ನ ಮಾಡಿದ್ದೇನೆ, ಒಳ್ಳೆ ಇಳುವರಿ ಬಂದಿದೆ ಈ ವರ್ಷದ ಫಸಲು ಚೆನ್ನಾಗಿದೆ. ಈ ವರ್ಷ ಅದು ಇನ್ನು ಸುಗ್ಗಿಗೆ ಸುಗ್ಗಿಗೆ ಕಾತಿಗೆ ನಾವು MF4 ಮಾಡಿದೆವು. ಇದರಲ್ಲಿ ಈಗ ಕೀಟ ರೋಗಗಳು ಬಂದ್ರೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ನೀವು? ಕೀಟ ರೋಗ ಬಂದ್ರೆ ನಿವಾರಣೆಗೆ ನಮ್ಗೆ PKVY ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಸಾವಯವ ಕೃಷಿ ಬಗ್ಗೆ ನಮ್ಮಲ್ಲಿ ಒಂದು ಸಂಘವನ್ನು ತಯಾರು ಮಾಡಿ 36 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಲ್ಲ, ಪರಂಪರಾಗತ ಸಾವಯವ ಕೃಷಿ ಯೋಜನೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಸ್ಕೀಮ್ ಒಂದು ತಾಲೂಕಿಗೆ 3 ಕಡೆ ಕೊಟ್ಟಿದ್ದಾರೆ. ನಮ್ಮ ಚೇರ್ಕಾಡಿ ಬಂತೆ, ಕಾಡೂರು ಬಂತು, ಕಾಪು ಬಂತು, 3 ಅದರಲ್ಲಿ ನಾವು ಒಬ್ರು ಇದ್ದೇವೆ. ಅದರಲ್ಲಿ 36 ಜನ ಇದ್ದೇವೆ. ಅದರಲ್ಲಿ ನಮ್ಗೆ ಏನು ಬೇಕಿದ್ರು ಸಾವಯವದಲ್ಲಿ ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಎಲ್ಲೆಲ್ಲಿ ಹೋಗುದಲ್ಲ, ನಮ್ಮಲ್ಲಿ ಇದ್ದ ಗಿಡಗಳಿಂದವೇ ಎಲೆಗಳನ್ನು ಒಟ್ಟು ಮಾಡಿ ಅದನ್ನು ಕಷಾಯ ಮಾಡಿ ಅದನ್ನು ಸ್ಪ್ರೇ ಮಾಡಲಿಕ್ಕೆ. ಅಂದ್ರೆ ಕೀಟಗಳಿಗೆ ಬೇರೆ, ರೋಗಗಳಿಗೆ ಬೇರೆ. ಅದನ್ನು ತಿಳ್ಕೊಂಡು ಮಾಡಿದ್ರೆ ಇವತ್ತು ಯಾವ ರೋಗವು ಯಾವ ಕೀಟಗಳು ನಮ್ಮಲ್ಲಿ ಬರ್ತಾ ಇಲ್ಲ. ಪ್ರಮುಖವಾಗಿ ಏನೇನು ಎಲೆಯನ್ನು ಬಳಕೆ ಮಾಡ್ತೀರಿ? ಕೀಟನಾಶಕ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಪಪ್ಪಾಯ ಇದ್ರೆ ಪಪ್ಪಾಯ ಎಲೆಯು ಬೇಕಾಗ್ತದೆ, ಮತ್ತೆ ಇದು ಲಂಟಾನ್ ಗಿಡ ಅಂತ ಹೇಳಿದ್ವಿ, ಅದ್ರ ಗಿಡ ಸೊಪ್ಪು ಬೇಕಾದ್ರೆ. ಮತ್ತೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಒಬ್ಬ ಪಂಡಿತ ನಮ್ಮ ಮಗ ಇದು ಸೊಪ್ಪು ಕೊಯ್ಲಿ ಹೋದಂಗ ಅವನಿಗೆ ಗೊತ್ತುಂಟು, ಇದು ಸೊಪ್ಪು ಸೊಪ್ಪು ಕೊಯ್ದು ಹಾಗೆ ಬಂದೇನಂತೆ. ಅಂದ್ರೆ ಎಲ್ಲನೂ ಗಿಡವು ಸೊಪ್ಪು ಇದೆ, ಯಾವ್ದು ಒಳ್ಳೇದೇ ನಮ್ಗೆ ಬೇಕಾಗುವಂತ. ಹಾಗೆ ಯಾವ ಗಿಡವು ಯಾವ ಸೊಪ್ಪು ಸಹ ನಮ್ಗೆ ಬೇಕಾಗ್ತದೆ. ಮತ್ತೆ ಒಂದೇ ಸರಿ ಸಿಗ್ತದಂತೆ ಎಲ್ಲವನ್ನು ಉಪಯೋಗಿಸುದಲ್ಲ, ಸ್ವಲ್ಪ ಒಂದು 5-6 ಬಗೆಯ ಸೊಪ್ಪುಗಳನ್ನ ಉಪಯೋಗಿಸಿ ನಂತರ ಎರಡನೇ ಮಾಡುವಾಗ ಅದನ್ನೇ ಕೊಟ್ರೆ ಅವುಗಳು ಅದಕ್ಕೆ ಒಗ್ಗಿ ಇರ್ತವೆ. ಇನ್ನೊಂದ್ಸರಿ ಮಾಡುವಾಗ ಸೊಪ್ಪುಗಳನ್ನ ಚೇಂಜ್ ಮಾಡಿದ್ರೆ ಆಯ್ತು, ಅಂದ್ರೆ ಆಗ ಸ್ಮೆಲ್ ಚೇಂಜ್ ಆಗಿ ಅವುಗಳು ಬರುವುದು ಕಡಿಮೆ ಆಗ್ತದೆ. ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಕಳೆ ನಿರ್ವಹಣೆಗೆ ಅದೊಂದು ಸಮಸ್ಯೆ, ಕಳೆ ನಿರ್ವಹಣೆ ಕೈಯಿಂದಿವೆ. ಮತ್ತೆ ನಾವು ವೀಡರ್ ಮಾಡ್ತೇವೆ, ಈಗ ಮೆಷಿನ್ ನಾಟಿ ಮಾಡ್ತೇವೆ, ಮೆಷಿನ್ ನಾಟಿ 3 ಸರಿ ವೀಡರ್ ಮಾಡ್ತೇವೆ. ವೀಡರ್ ಮಾಡಿದ್ರಿಂದ ನಮ್ಗೆ ತುಂಬಾ ಪ್ರಯೋಜನ. ವೀಡರ್ ಮಾಡುವಾಗಲೂ ನಾವು ರಾಸಾಯನಿಕ ಹಾಕದೆ ಸಾವಯವದಿಂದ ಮಾಡ್ತೇವೆ. ಅದಕ್ಕೆ ಮುಂಜಾಗ್ರತೆಯಾಗಿ ಮೊದಲೇ ನಾವು ಸುಡುಮಣ್ಣನ್ನು, ಈ ಸುಡುಮಣ್ಣು ಗದ್ದೆಯಲ್ಲಿ ಇಡಬಾರದಂತ ಹೇಳ್ತಾರೆ, ಗದ್ದೆಯಲ್ಲಿ ಇಡುವುದಿಲ್ಲ, ಬೇರೆ ಕಡೆಯಲ್ಲಿ ಸುಡುಮಣ್ಣು ಮಾಡಿ ಅದನ್ನ ಸ್ಟಾಕ್ ಮಾಡಿ ನೀರು ಬಿಳಿದಿದ್ದಲ್ಲಿ ಒಳಗೆ ಇಟ್ಕೊಳ್ತೇವೆ, ಆ ಸುಡುಮಣ್ಣನ್ನು ಉಪಯೋಗಿಸ್ತೇವೆ. ಮತ್ತೆ ಎರೆಹುಳ ಗೊಬ್ಬರ ಮಾಡ್ತೇವೆ. ನಮ್ಗೆ ಪಿಕೆಯಲ್ಲಿ ಜೀವಾಮೃತ ಮಾಡ್ಲಿ ಕಲಿಸಿದ್ದಾರೆ, ಘನ ಜೀವಾಮೃತ ಮಾಡ್ಲಿಕ್ಕೆ ಕಲಿಸಿದ್ದಾರೆ. ಘನ ಜೀವಾಮೃತ ಅಂದ್ರೆ ಗೊತ್ತಿರಲೇ ಇತ್ತು, ಈ ಟ್ರೈನಿಂಗ್ ನಲ್ಲಿ ಗೊತ್ತಾಯ್ತು. ಸಂಕ್ಷಿಪ್ತವಾಗಿ ಹೇಳಿ, ಘನ ಜೀವಾಮೃತ ಅಂತ ಹೇಳಿದ್ರೆ 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 2 ಕೆಜಿ ಹಿಟ್ಟು, ಸ್ವಲ್ಪ ಒಂದು ಎಡಿ ಮಣ್ಣು, ಇದೆಲ್ಲ ಇದು ಯಾವುದು ಕ್ರಮ ಜೀವಾಮೃತ ಮಾಡಲಿ. ಘನ ಜೀವಾಮೃತ ಮಾಡ್ಲಿಕ್ಕೆ ಅದು 10 ಲೀಟರ್ ಗೋಮೂತ್ರ ಬೇಕಾಗಿಲ್ಲ, ಅಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡಿ ಘನ ಜೀವಾಮೃತ ಮಾಡುದಂತ ಹೇಳಿದ್ರೆ ಸಗಣಿಯನ್ನು ಇದೆಲ್ಲಾನು ಮಿಕ್ಸ್ ಮಾಡಿ ಉಂಡೆ ಹಾಗೆ ಮಾಡಿ ಒಂದು ಚಪಾತಿ ಹಾಗೆ ಮಾಡಿ ಬಿಸಿಲಲ್ಲಿ ಒಣಸುದಲ್ಲ, ನೆರಳಲ್ಲಿ ಒಣಸಿ ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗಕ್ಕೆ ಉಪಯೋಗಿಸ್ಲಿಕ್ಕೆ ಉತ್ತಮ. ನೀರಲ್ಲಿ ಆನಂತರ ನೀರನ್ನು ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಇದ್ದ ಅಣುಗಳು ನಾವು ನೆರಳಲ್ಲಿ ಒಣಗಿಸಿದಾಗ ನಿದ್ರಾವಸ್ಥೆಯಲ್ಲಿ ಇರ್ತವೆ ಅವುಗಳು, ನಾವು ಯಾವಾಗ ನೀರಿಗೆ ಹಾಕಿ ಇದು ಮಾಡ್ತೇವೆ ಅವು ಎಚ್ಚರ ಆಗ್ತವೆ, ನಮ್ಗೆ ಎಲ್ಲಿ ಹಾಕ್ಲಿಕ್ಕೆ ಬೇಕೋ ಆವಾಗ ನೀರಿಗೆ ಹಾಕಿ ಉಪಯೋಗಿಸ್ಕೊಳ್ಳೋದು. ಏನ್ ಅನುಕೂಲತೆ ಇದರಲ್ಲಿ? ಇದರಲ್ಲಿ ನಮ್ಗೆ ತೆಕ್ಕೊಂಡು ಹೋಗ್ಲಿಕ್ಕೆ ಹಾಕ್ಲಿಕ್ಕೆ, ಮತ್ತೆ ಮಳೆಗಾಲದಲ್ಲಿ ಜೀವಾಮೃತ ಮಾಡಿ ಮಳೆ ಬರ್ತದೆ ಇದು ಬರ್ತದೆ, ಇದು ಮಾಡಿ ಸ್ಟಾಕ್ ಮಾಡ್ಕೊಂಡ್ರೆ ಯಾವ ಸಮಯದಲ್ಲಿ ಸ್ವಲ್ಪ ಹೊಳಾದಾಗಿ ತಗೊಂಡೋಗಿ ಹಾಕಬಹುದು. ಅನುಕೂಲತೆಗಳು. ಆಮೇಲೆ ತರಕಾರಿ ಕೃಷಿಯ ಬಗ್ಗೆ ಹೇಳಿ, ಈಗ ಇದರ ಒಂದು ಸಾಧ್ಯತೆಗಳು. ತರಕಾರಿ ಕೃಷಿಯು ಹಾಗೆ ಜಾಗ ಇದ್ದಂತಾದ್ರೆ, ಜಾಗ ಇದ್ದಲ್ಲಿಯೂ ನಾವು ಮಾಡ್ಕೊಳ್ಬಹುದು, ಜಾಗ ಇಲ್ಲದಿದ್ರೆ ಸಿಮೆಂಟ್ ಚೀಲದಲ್ಲಿ ಮಣ್ಣು ಮತ್ತೆ ಹುಡಿ ಗೊಬ್ಬರ ಸ್ವಲ್ಪ ಹೊಯ್ಗೆ ಮಿಕ್ಸ್ ಮಾಡಿ ಹಾಕೊಂಡು ಅದರಲ್ಲಿ ಮಾಡ್ಕೊಂಡ್ರು ತಾರ್ಸಿ ಮೇಲೂ ಮಾಡಬಹುದು, ಜಾಗ ಇದ್ದಲ್ಲಿ ಮಾಡಬಹುದು, ಅಂಗಳದಲ್ಲಿ ಮಾಡಬಹುದು, ಮನಸ್ಸಿದ್ರೆ ಎಲ್ಲಿ ಸಹ ಮಾಡಬಹುದು, ಎಷ್ಟು ಸಹ ಮಾಡಬಹುದು. ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ನೆಲದಲ್ಲಿ ಮಾಡಿದಷ್ಟು ಚೆನ್ನಾಗಿ ಈ ತರಸಿಯಲ್ಲಿಯೋ ಅಥವಾ ನಿಮ್ಮ ಗ್ರೋ ಬ್ಯಾಗ್ಗಳಲ್ಲೋ ಅಥವಾ ಗೋಣಿ ಚೀಲದಲ್ಲಿ ಮಾಡಿದ್ರೆ ಬರುವುದಿಲ್ಲ ಅಂತ ಹೇಳಿ, ಯಾಕೆ? ಅದು ಯಾಕೆ ಅಂತ ಹೇಳಿದ್ರೆ ನೆಲದಲ್ಲಿ ಅದಕ್ಕೆ ಎಲ್ಲಿ ಬೇಕಾದ್ರೆ ಅಲ್ಲಿ ಬೇರೆ ಹೋಗ್ಬೋದು, ಚೀಲದಲ್ಲಿ ಅದೊಂದು ಸ್ಥಿಮಿತ ಜಾಗ, ಅದರಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ನಾವೇನ್ ಮಾಡ್ಬೇಕಂದ್ರೆ ಆ ಗಿಡವನ್ನು ನೋಡಿ ನಾವು ಹಾಕುವ ಗೊಬ್ಬರ ಇದೆಯಲ್ಲ ಅದು 15 ದಿವಸಕ್ಕೋ ಅಥವಾ ವಾರಕ್ಕೋ ತಿಂಗಳಿಗೋ, ಅಂದ್ರೆ ಬೇರೆ ಬೇರೆ ಗಿಳಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟಂತಾದ್ರೆ ಉದಾಹರಣೆಗೆ ಬೆಂಡೆ, ಬೆಂಡೆ ನಾವು ದಿನ ಬಿಟ್ಟು ದಿನ ಕೊಯ್ತೇವೆ, ಒಂದು ವಾರಕ್ಕೆ ಅಥವಾ 15 ದಿವಸಕ್ಕೆ ಚೀಲವನ್ನ ಮಡಚಿ ನಾವು ಮಣ್ಣು ಹಾಕಿ ಇಡ್ತೇವೆ. ಸ್ವಲ್ಪ ಚೀಲವನ್ನ ಬಿಡಿಸ್ತಾ ಬಿಡಿಸ್ತಾ ಗೊಬ್ಬರ ಹಾಕ್ತಾ ಮಣ್ಣು ಹಾಕ್ತಾ ಮೇಲೆ ಬಿಡಿಸ್ತಾ ಬಿಡಿಸ್ತಾ ಬಂದ್ರೆ ನಮಗೆ ಕೈ ಎಡಕುವಷ್ಟಲ್ಲ, ಕೊಕ್ಕೆಯಲ್ಲಿ ಬಗ್ಗಿಸಿ ಕೊಯ್ಯುವಷ್ಟು ಸಹ ಬೆಂಡೆ ಮಾಡಬಹುದು, ಆಗ್ತದೆ ಮಾಡಿದ್ರೆ. ಆಮೇಲೆ ಕೀಟ ನಿರ್ವಹಣೆ ಹೇಗೆ ತರಕಾರಿಯಲ್ಲಿ? ಕೀಟ ನಿರ್ವಹಣೆಗೆ ಮೇನ್ ಇದು ಕಹಿಬೇವಿನ ಎಣ್ಣೆ ಸ್ಪ್ರೇ ಮಾಡಬಹುದು, ಅಲ್ಲದಿದ್ರೆ ಒಲೆ ಬೂದಿ ಹಾಕಬಹುದು. ಸಾವಯವ ಕೃಷಿ ಅಂತ ಮಾಡಿದ್ರೆ ಅವನಿಗೆ ಏನಾದ್ರೂ ಅದರಲ್ಲಿ ಇದು ಸಿಗ್ತದೆ. ಎಲ್ಲ ಅಲ್ಲ, ಮಳೆ ಬರಲಿಲ್ಲ, ರಸ್ತೆ ಬದಿಯಲ್ಲಿ ವಾಹನ ಹೋಗ್ತದೆ, ಹೊಡಿ ಹುಡಿ ಮಣ್ಣಿದೆ, ಧೂಳು. ಇವತ್ತು ಧೂಳನ್ನು ಬೆಳಿಗ್ಗೆ ಹನಿಗೆ ಹಾಕಿದ್ರೆ ಕೀಟಗಳು ಯಾವ್ದು ಬರ್ತಾ ಇಲ್ಲ. ಪ್ರತಿ ದಿವಸ ಮಾಡ್ಬೇಕು? ಪ್ರತಿ ದಿವಸ ಅಲ್ಲ, ಆ ಹುಳ ಹೋಗುವಲ್ಲರೆ ಹಾಕ್ಬಹುದು, ಮಣ್ಣು ಇರುವಲ್ಲರಿಗೆ ಹಾಕ್ಬಹುದು. ದುಡ್ಡು ಕೊಡ್ಬೇಕಾಗಿಲ್ಲ, ಶ್ರಮ ಪಡೋದು ಮಾತ್ರ ಒಂದು ಕೆಲಸ ಬಿಟ್ರೆ ಮತ್ತೇನಿಲ್ಲ. ಮಾಡಿದವನಿಗೆ ಗೊತ್ತಿರದ ಏನ್ ಬೇಕಾದ್ರೂ ಮಾಡಿ ಅವುಗಳನ್ನ ತಪ್ಪಿಸಬಹುದು. ರೋಗಗಳು ಬಂದ್ರೂ ಆಗ್ತದ? ರೋಗಕ್ಕೂ ಸಹ ಇದು ಬೇರೆ ರೀತಿಯ ಇದನ್ನು ಯಾವುದು ಸೊಪ್ಪುಗಳ ಕೊಳಸಿ ಮಾಡಬಹುದು, ಅಥವಾ ಮಜ್ಜಿಗೆ ಹುಳಿ ಮಜ್ಜಿಗೆ ಏನು ಮಾಡಬಹುದು. ಹಾಗಾದ್ರೆ ಹಾಲು ಬೆಣ್ಣೆ ತುಪ್ಪ ಹೀಗೆ ಪಂಚಾಮೃತ ಇದನ್ನು ಮಾಡಿಯೂ ಸಹ, ಅಂದ್ರೆ ಒಂದೊಂದು ಸಾರಿಗೆ ಒಂದೊಂದು ರೀತಿಯಲ್ಲಿ ಮಾಡಿ ಸ್ಪ್ರೇ ಮಾಡಿದ್ರೆ ಕೀಟವನ್ನು ನಾಶ ಮಾಡಬಹುದು, ರೋಗವನ್ನು ಹತೋಟಿಗೆ ತರಬಹುದು. ಈಗ ಕೃಷಿಯಲ್ಲಿ ನೀವು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ನಿಮಗೆ ಅನುಭವ ಬರಬೇಕಿದ್ರೆ ಒಂದಷ್ಟು ತರಬೇತಿ, ಒಂದಷ್ಟು ಮಾಹಿತಿ ವಿನಿಮಯ ಆಗಬೇಕು ಅಂತ. ಇದರಲ್ಲಿ ಕೆವಿಕೆ ಅವರೊಂದು ಪಾತ್ರ ಏನು? ಏನು ಸಲಹೆ ಸೂಚನೆಯನ್ನು ನೀವು ಪಡ್ಕೊಂಡಿದ್ದೀರಿ? ಇದು ಕೆವಿಕೆಯಲ್ಲಿ ಮುಂಚೆ ಮುಂಚೆ ಎಲ್ಲ ತರಬೇತಿ ಆಗ್ತಿತ್ತು, ನಮ್ಮನ್ನು ಕರೀತಿದ್ರು, ಎಲ್ಲ ಇದು ಮಾಡ್ತಿದ್ರು, ನಾವು ಅಲ್ಲಿಯೂ ಸಹ ಬೇರೆ ಬೇರೆ ಅನುಭವಗಳು ಸಿಗ್ತದೆ. ಇದು ಮನೆಯಲ್ಲೇ ಕೂತು ಆಕಾಶವಾಣಿ ಕೃಷಿ ರಂಗವನ್ನು ಕೇಳಿದ್ರೆ ನೀವು ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಅಷ್ಟೊಂದು ಅನುಭವಗಳು. ನಾನು ಇಷ್ಟು ಮಾತಾಡಬೇಕಾದ್ರು ಯಾವ್ದು ಆಕಾಶವಾಣಿ, ಆಕಾಶವಾಣಿಯಲ್ಲಿ ಬೇರೆ ಬೇರೆಯವರ ಮತ್ತು ವೀರೇಂದ್ರ ಹೆಗಡೆಯವರ ಮಾತು ಕೇಳಬೇಕಿದ್ರೆ ಅಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ಆಕಾಶವಾಣಿ ಚಾಲು ಮಾಡಿದ್ರೆ ಅದರಲ್ಲಿ ಸಹ ಅವರ ಮಾತು ಕೇಳಬಹುದು, ಅವರ ಅನುಭವವನ್ನು ನಾವು ಪಡ್ಕೊಳ್ಬಹುದು ಕೂತಲ್ಲಿ. ಈಗ ಏನಾದ್ರು ಮಾತಾಡಬೇಕಿದ್ರೆ ಅನುಭವಗಳು ಬೇಕು, ಅನುಭವ ಉದಾಹರಣೆ ಸಮೇತ ಕೊಡ್ಲಿಕ್ಕೆ ಈ ಆಕಾಶವಾಣಿಯು ತುಂಬಾ ಉಪಕಾರ. ಮತ್ತೆ ಬೇರೆ ಬೇರೆ ತರಬೇತಿಗಳು ಇದು ಎಲ್ಲದರಲ್ಲಿಯೂ ಇವತ್ತು ಎಲ್ಲದರಲ್ಲಿ ಅಂತ ಹೇಳಿದ್ರೆ ಇದು ಬರ್ಲಿಕ್ಕೆ ಹೋಗಿ ಮೊಬೈಲ್ ಇದೆಲ್ಲ ಬರ್ಲಿಕ್ಕೆ ಹೋಗಿ ಎಷ್ಟು ಅನುಕೂಲ ಅಂತ ಹೇಳಿದ್ರೆ ಭಾರಿ ಅನುಕೂಲ. ಆಮೇಲೆ ಈಗ ಯುವಕರು ಮತ್ತೆ ಕೃಷಿಗೆ ಬರ್ತಾ ಇದ್ದಾರೆ, ಕೆಲವೊಂದು ಸಂದರ್ಭ ಅನಿವಾರ್ಯವಾಗಿಯೂ ಕೂಡ ಕೃಷಿಗೆ ಬಂದವರು ಇದ್ದಾರೆ, ಹೊಸ ಹೊಸ ಸಾಧ್ಯತೆಗಳನ್ನ ಕಂಡುಕೊಂಡವರು ಇದ್ದಾರೆ. ನಿಮ್ಮ ಅನುಭವಕ್ಕೆ ಬಂದಿದೆಯಾ ಇದು? ನಮ್ಮ ಅನುಭವಕ್ಕೆ ಬಂದಿದೆ, ಇದು ರೇಡಿಯೋದಲ್ಲಿ ಕೇಳಿದ್ದು. ಯಾರು ಇವತ್ತು ಇಂಜಿನಿಯರ್ ಡಾಕ್ಟರ್ಸ್ ಗಳೆಲ್ಲ ಅಂದ್ರೆ ಮನೆಯಲ್ಲಿ ಪಿತ್ರಾಜಿತವಾಗಿ ಹಿಂದಿನ ಭೂಮಿ ಇದ್ದದ್ದು ಹಾಳು ಬಿದ್ದುಕೊಂಡು ಇರ್ತದೆ. ಈ ಕೊರೋನಾ ಸಮಯದಲ್ಲಿ ಅವರಿಗೆ ಅಲ್ಲಿ ಕೆಲಸ ಇಲ್ಲ, ಕೆಲಸ ಇಲ್ಲ, ಏನೋ ಬರ್ಲಿಕ್ಕೂ ಕಷ್ಟ ಅವರಿಗೆ. ಸಾಧ್ಯತೆ ಮಾಡ್ಕೊಂಡು ಬಂದು ಈಗ ಕೃಷಿಗೆ ಬಂದವರು ಎಷ್ಟೋ ಜನ ಇದ್ದಾರೆ. ನಾನು ಮೊನ್ನೆ ಒಂದು ರೇಡಿಯೋದಲ್ಲಿ ಕೇಳಿದ್ದೆ, ಎಷ್ಟು ಅವರಿಗೆ ಒಂದು 15-20 ಎಷ್ಟೋ ಎಕರೆ ಇದೆ. ಅಲ್ಲಿ ಸಂಬಳಕ್ಕಿದ್ದವರು ಅವರು ಅವ್ರು ಹೇಳ್ತಾರೆ, ನಾವು ಕಟ್ಟಿ ಹಾಕಿದ ಇದನ್ನು ತಿನ್ಕೊಂಡಿದ್ದವರು ನಮ್ಗೆ ಇದು ಈಗ ಬಿಟ್ಟು ಹಾಕಿದ ಹಾಗೆ ಅಂತ. ಅವರು ಈಗ ಇಲ್ಲಿ ಬಂದು ಕೃಷಿ ಮಾಡಿ 50-60 ಜನರಿಗೆ ಕೆಲಸವನ್ನು ಕೊಟ್ಕೊಂಡು ಅವರ ಇನ್ಕಮ್ ತಿಂಗಳಿಗೆ 100,000 ಅವ್ರು ಹೇಳುದು ನೋಡಿದ್ರೆ ಆ ಕೆಲಸ ಯಾಕೆ ಬೇಕು ಅಂದ್ರೆ, ಆದ್ರೆ ಕೆಲಸ ಬೇಕು ಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ಬೇಕು. ಒಂದು 10-15 ವರ್ಷವೋ ಸ್ವಲ್ಪ ಏನ್ ಕೃಷಿ ಮಾಡ್ಬೇಕಾದ್ರೆ ಹಣವೂ ಬೇಕು, ಹೊರಗೆ ಹೋಗಿ ಸಂಪಾದನೆ ಮಾಡಿ ಅಲ್ಲಿಯೂ ಸಹ ಅನುಭವ ಆಗ್ತದೆ, ಇನ್ನೊಬ್ಬರೊಟ್ಟಿಗೆ ಅವ್ರು ಹೇಳಿದಾಗೆ ಕೇಳಿ ಅದು ಸಾಕಾಗ್ತದೆ. ಆ 10 ವರ್ಷ ಬಿಟ್ಟು ಇಲ್ಲಿ ಬಂದ ಕೂಡಲೇ ಕೈಯಲ್ಲಿ ಹಣವೂ ಇರ್ತದೆ ಕೆಲಸ ಮಾಡ್ಲಿಕ್ಕೆ ಮಾಡಿಸ್ಲಿಕ್ಕೆ, ಮತ್ತೆ ಇಲ್ಲಿ ಫ್ರೀ ಆಗಿ ಅವರಿಗೆ ಹೇಗ್ ಬೇಕು ಹಾಗೆ ಮಾಡ್ಲಿಕ್ಕೆ ಅವ್ರು ಹೇಳಿ ಕೇಳುವಾಗ ಭಾರಿ ಖುಷಿಯೂ ಆಗ್ತದೆ. ಇವತ್ತು ಅವ್ರ ಹಾಗೆ ಅಥವಾ ನನ್ನ ಹಾಗೆ ನಮ್ಮ ದೇಶ ಕೆಲಸ ಇಲ್ಲ ಅಂತದೆ. ಪ್ರತಿಯೊಬ್ಬರ ಮನಸ್ಸಲ್ಲಿ ನಾನು ಕೆಲಸ ಮಾಡ್ತಾನೆ, ನಮ್ಮ ಇದ್ದ ಭೂಮಿಯಲ್ಲಿ ಆ ರೀತಿ ಕೆಲಸ ಮಾಡಿದ್ರೆ ಇವತ್ತು ಜಪಾನ್ ಅಲ್ಲ ಅಮೆರಿಕ ಅಲ್ಲ ಅದರಿಂದ ಹೆಚ್ಚು ನಮ್ಮ ಇಂಡಿಯಾ ಭಾರತವನ್ನು ಬಂಗಾರದ ಭಾರತ ಮಾಡಬಹುದು. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಯುವ ಶಕ್ತಿ ಎನ್ನುವಂತಹದ್ದು ಪೋಲ್ ಆಗಬಾರದು, ಯಾರೇ ಒಂದು ಅಡಿಯಾಳಾಗಿ ದುಡಿಯುವುದರ ಬದಲಿಗೆ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಊರಿನಲ್ಲಿ ನೆಲೆ ನಿಲ್ಲಬೇಕು, ಹೊಸ ಹೊಸ ಸಾಧ್ಯತೆಗಳನ್ನ ಕಂಡುಕೊಳ್ಬೇಕು ಎನ್ನುವಂತಹ ಒಂದು ಮಾತು. ಬಾಬುರಾಯ್ ಆಚಾರ್ಯವರೇ, ನಿಮ್ಮ ಸಮಗ್ರ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಸಮಗ್ರ ಕೃಷಿ ಅನುಭವದ ಕುರಿತು ಚೇರ್ಕಾಡಿಯ ಬಾಬುರಾಯ ಆಚಾರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಆರೋಗ್ಯ ಮಾಹಿತಿ ಕೇಳುವರೆ. ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು. COVID-19 ಸಂದರ್ಭದಲ್ಲಂತೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲಸ ಮಾಡುವಂತಹ ರಕ್ಷಣಾ ವ್ಯವಸ್ಥೆಯನ್ನ ಒಟ್ಟಾಗಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ಪ್ರತಿರೋಧಕ ವ್ಯವಸ್ಥೆ ಎಂದು ಹೇಳಬಹುದು. ವಿವಿಧ ರೀತಿಯ ಪ್ರೋಟೀನ್ಗಳು, ಬಿಳಿ ರಕ್ತ ಕಣಗಳು, ಆಂಟಿಬಾಡಿಗಳು ಈ ರಕ್ಷಣಾ ವ್ಯವಸ್ಥೆಯ ಸೂತ್ರಧಾರಿಗಳು. ಪ್ರತಿ ಕ್ಷಣವೂ ದೇಹವನ್ನು ರಕ್ಷಿಸುವ ಗುರುತರ ಜವಾಬ್ದಾರಿ ಈ ರಕ್ಷಣಾ ವ್ಯವಸ್ಥೆಗೆ ಇರ್ತದೆ. ನಮ್ಮ ದೇಹವನ್ನು ಇತರ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ಗಳು ಅಥವಾ ಶಿಲೀಂಧ್ರಗಳು ಇಲ್ಲವೇ ಇನ್ನಾವುದೇ ಅಪಾಯಕಾರಿ ಅಪರಿಚಿತ ವಸ್ತುಗಳು ಪರಕಾಯ ಪ್ರವೇಶ ಮಾಡಿದ ಕೂಡಲೇ ಈ ರಕ್ಷಣಾ ವ್ಯವಸ್ಥೆ ಸಕ್ರಿಯವಾಗ್ತದೆ. ಈ ಅಪರಿಚಿತ ವಸ್ತುಗಳ ಮೇಲೆ ದಾಳಿ ಮಾಡಿ ದೇಹವನ್ನು ರಕ್ಷಿಸುತ್ತವೆ. ಈ ರಕ್ಷಣಾ ವ್ಯವಸ್ಥೆಯನ್ನು ಮುಖ್ಯವಾಗಿ ಆಕ್ಟಿವ್ ಮತ್ತು ಪ್ಯಾಸಿವ್ ರಕ್ಷಣಾ ವ್ಯವಸ್ಥೆ ಎಂದು ವಿಂಗಡಿಸಬಹುದು. ಹುಟ್ಟಿದ ಮಗು 1-2 ವರ್ಷದವರೆಗೆ ರೋಗಾಣುಗಳಿಂದ ಪಾರಾಗುವುದಕ್ಕೆ ತಾಯಿಯಿಂದ ಪ್ಲಾಸೆಂಟಾದ ಮುಖಾಂತರ ರಕ್ತದಲ್ಲಿ ತಾಯಿಯ ರಕ್ತದಿಂದಲೇ ಆಂಟಿಬಾಡಿಗಳನ್ನು ಪಡೆದಿರುತ್ತವೆ. ಇದನ್ನು ಪ್ಯಾಸಿವ್ ಅಥವಾ ನಿಯಂತ್ರಿತ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಿಷ್ಕ್ರಿಯಗೊಂಡ ರೋಗಾಣುಗಳ ನಿಷ್ಕ್ರಿಯ ವಿಷರಹಿತ ಪ್ರೋಟೀನ್ ಅನ್ನು ದೇಹಕ್ಕೆ ಲಸಿಕೆಯ ಮೂಲಕ ನೀಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡಲಾಗ್ತದೆ. ಇದನ್ನು ಆಕ್ಟಿವ್ ಅಥವಾ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗ್ತದೆ. ಆಕ್ಟಿವ್ ಇಮ್ಯುನಿಟಿಯಲ್ಲಿ 2 ವಿಧಗಳಿವೆ. ನಮಗೆ ಅರಿವಿಲ್ಲದೆ ರೋಗ ಬಂದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ರೋಗಾಣುಗಳ ವಿರುದ್ಧ ಹೋರಾಡಿ ಆ ರೋಗಾಣುವಿನ ವಿರುದ್ಧ ಸಮರ ಸಾರಿ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇದು ಬಹಳ ಉತ್ತಮವಾದಂತಹ ನೈಸರ್ಗಿಕ ಕ್ರಿಯಾತ್ಮಕ ಇಮ್ಯುನಿಟಿ ಆಗಿರುತ್ತದೆ. ಉದಾಹರಣೆಗೆ, ಒಮ್ಮೆ ಚಿಕನ್ ಪಾಕ್ಸ್ ಅಥವಾ ಸಿತಾಳೆ ಸಿಡುಬು ರೋಗ ಬಂದರೆ ಜೀವನ ಪರ್ಯಂತ ಮಗದೊಮ್ಮೆ ಆ ರೋಗ ಬರುವುದಿಲ್ಲ. ಇದಕ್ಕೆ ಕಾರಣ ಆ ವೈರಾಣುಗಳ ವಿರುದ್ಧ ದೇಹವು ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತದೆ. ಇನ್ನು ಕೆಲವೊಮ್ಮೆ ರೋಗ ಬರುವ ಮೊದಲೇ ರೋಗ ಬಾರದ ಹಾಗೆ ತಡೆಯುವುದಕ್ಕೆ ವೈದ್ಯರ ಬಳಿ ಲಸಿಕೆ ಹಾಕಿ ರೋಗಾಣುಗಳ ವಿರುದ್ಧ ಆಂಟಿಬಾಡಿ ಉತ್ಪತ್ತಿಯಾಗುವ ಹಾಗೆ ಮಾಡಲಾಗ್ತದೆ. ಹಾಗೆ ಮಾಡಿದಲ್ಲಿ ಮುಂದೆ ರೋಗ ಬರುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ. ಉದಾಹರಣೆಗೆ, ಹೆಪಟೈಟಿಸ್ ಲಸಿಕೆ ಅಂದರೆ ಪ್ರತಿ 5 ವರ್ಷಗಳಿಗೆ ಒಂದು ಸಾರಿ ಆಂಟಿಬಾಡಿಗಳ ಸಾಂದ್ರತೆಯನ್ನು ನೋಡಿ ಬೂಸ್ಟರ್ ಡೋಸ್ ಹಾಕಬೇಕಾದಂತಹ ಸಾಧ್ಯತೆ ಇರಬಹುದು. ಒಟ್ಟಿನಲ್ಲಿ ಈ ರೀತಿ ಲಸಿಕೆ ಹಾಕಿ ರೋಗ ಬಾರದ ಹಾಗೆ ಮಾಡುವುದರಿಂದ ರೋಗದಿಂದ ಉಂಟಾಗುವ ನೋವು, ಜೀವಹಾನಿ ಮತ್ತು ಇತರ ತೊಂದರೆಗಳನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇದೆ. ಈ ರೀತಿಯ ಇಮ್ಯುನಿಟಿಗೆ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗ್ತದೆ.

ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 9,500 ರಿಂದ 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,800 ರಿಂದ 2,600 ರೂಪಾಯಿಗಳು, ಕದಳಿ ಕ್ವಿಂಟಲ್ಗೆ 2,400 ರಿಂದ 2,900 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 1,400 ರಿಂದ 1,600 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲ್ಗೆ 2,000 ರಿಂದ 2,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಎಂ ವಾಣಿ ಹಾಡಿರುವ ಬ್ರಹ್ಮಾನಂದ ಅವರ ರಚನೆ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿ ದಾರಿಣಿ ಮಾತಾ ಭವಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿ ದಾರಿಣಿ ಮಾತಾ ಭವಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಜಗಜನನಿ ಚತುರ್ವೇದ ಭಗಾನಿ, ಜಗಜನನಿ ಚತುರ್ವೇದ ಭಗಾನಿ, ಬ್ರಹ್ಮ ಪರಿಹಾರಿಣಿ, ಶುಂಭವಿ ದಾರಿಣಿ ಮಾತಾ ಭವಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಅಷ್ಟಭುಜ ಕರಖಡ್ಗ ವೀರಾದಿ, ಅಷ್ಟಭುಜ ಕರಖಡ್ಗ ವಿರಾಜೆ, ಸಿಂಹ ಸವಾರ ಸಕಲ ವರದಾನಿ, ಸಿಂಹ ಸವಾರ ಸಕಲ ವರದಾನಿ, ಬ್ರಹ್ಮಾನಂದ ಚರಣ ಮೇ ಆಯೇ, ಬ್ರಹ್ಮಾನಂದ ಚರಣ ಮೇ ಆಯಿ, ಭವ ಭಯ ನಾಶ ಕರೋ ಮಹಾರಾಣಿ, ಭವ ಭಯ ನಾಶ ಕರೋ ಮಹಾರಾಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿ ದಾರಿಣಿ ಮಾತಾ ಭವ, ನಾಗಚಂದ್ರಿಕಾ ಹಾಡಿರುವ ಗೀತೆ.